ಕೃಷಿಯಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇರುವಂತಹ 3 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ತರಕಾರಿ ಬೆಳೆಗಳನ್ನು ಬೆಳೀತಾರೆ. ತೆಂಗು, ಅಡಿಕೆ, ಬಾಳೆ ಇವೆಲ್ಲವೂ ಸ್ವಲ್ಪ ಪ್ರಮಾಣದಲ್ಲಿ ಇವೆ. ರೇಷ್ಮೆ ಕೃಷಿಯನ್ನು ನಿರಂತರವಾಗಿ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. 100 ಮರಿ ಒಂದು ಸರಿಯೇ ಇವರು ಆ ಒಂದು ಅಂದಾಜಿನಲ್ಲಿ ಮಾಡ್ತಾ ಇದ್ದಾರೆ. ಹಸು ಸಾಕಣೆ ಮಾಡಿದ್ದಾರೆ, ಅದಕ್ಕಾಗಿ ಫಾರಂ ಹುಲ್ಲನ್ನು ಸಹ ಬೆಳೀತಾ ಇದ್ದಾರೆ. ಇವರ ಕೃಷಿ ಅನುಭವವನ್ನು ನಾವು ಈಗ ಪಡ್ಕೊಳ್ಳೋಣ. ನಮಸ್ಕಾರ ಅನಂತ್ ಕುಮಾರ್. ನಮಸ್ತೆ ಸರ್. ಓದಿದ್ದು 9ನೇ ಕ್ಲಾಸು, ಆದರೂ ನಿಮಗೆ ಬೆಂಗಳೂರಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಆಸೆಯಿಂದ ಮನೆ ಬಿಟ್ಟು ಹೋದ್ರಿ, ಹೇಳಿ ಆ ದಿನಗಳು ಹೆಂಗಿತ್ತು? ಆ ದಿನ ಹೇಳ್ಬಾರ್ದು ಸರ್. ಸಿಟಿ ಜೀವನ ಅನ್ನೋದು ಮನುಷ್ಯನಿಗೆ ಬೇಕಾಗಿಲ್ಲ, ಹಳ್ಳಿ ಜೀವನನೇ ಉತ್ತಮ. ಏಕೆಂದರೆ ಅಲ್ಲಿನ ವಾತಾವರಣ ಹೊಗೆ ಆಗಲಿ ಇನ್ನೊಂದಾಗಲಿ ಆಗ್ಬರಲ್ಲ ಮನುಷ್ಯನಿಗೆ, ಅದರಲ್ಲಂತೂ ಹಳ್ಳಿ ಜನಕ್ಕಂತೂ ಆಗ್ಬರಲ್ಲ. ತಂದೆ ಕೃಷಿ ಮಾಡ್ತಾ ಇದ್ರು ಹೌದು ಅಲ್ವಾ, ಆದರೂ ಸಹ ನೀವು ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೋದ್ರಿ, ವಾಪಸ್ ಬಂದ್ರಿ. ಹೌದು, ವಾಪಸ್ ಬಂದು ಏನು ಮಾಡಿದ್ರಿ ಇಲ್ಲಿ? ವಾಪಸ್ ಬಂದ ನಂತರ ನಾವು ಸ್ಟಾರ್ಟಿಂಗ್ ಮಾಡಿದ್ದು ರೇಷ್ಮೆ ಸರ್. ರೇಷ್ಮೆ ಮಾಡಿ ಅವಾಗಿನ್ನೂ ನಮಗೆ ಬೋರ್ ಏನೂ ಮಾಡ್ಕೊಂಡಿರಲಿಲ್ಲ. ಇವಾಗ ಬೋರ್ ಮಾಡ್ಕೊಂಡಿದ್ದೀವಿ, 1 ಇಂಚ್ ನೀರೈತೆ ಸರ್ 2 ಎಕರೆ ಜಮೀನಿಗೆ. 2 ಎಕರೆ ಜಮೀನಲ್ಲಿ 1 ಇಂಚ್ ನೀರಲ್ಲಿ ಹನಿ ನೀರಾವರಿ ಮಾಡಿಕೊಂಡು ಎಲ್ಲನೂ ಮಾಡ್ತಾ ಇದ್ದೀವಿ. ತರಕಾರಿ ಮಾಡ್ತಾ ಇದ್ದೀವಿ, ರೇಷ್ಮೆ ಮಾಡ್ತಾ ಇದ್ದೀವಿ. ಹಿಪ್ಪನೇರಳೆ ಯಾವುದು ತಳಿ ಇದು? ವಿವ್ ಅಂತ ಹೇಳಿ ಸರ್. ಏನಾದ್ರು ತರಬೇತಿ ಇತ್ತ ಅಥವಾ ವಂಶ ಪಾರಂಪರ್ಯವಾಗಿ ರೇಷ್ಮೆ ಮಾಡ್ಕೊಂಡು ಬಂದಿದ್ದು? ಸರ್ ಇಲ್ಲ, ಹಿಂದೆ ನಮ್ಮ ತಾತ ಅವ್ರ ಕಾಲದಿಂದನೂ ಮಾಡ್ತಾ ಇದ್ರು, ಮತ್ತೆ ತರಬೇತಿನೂ ಇತ್ತು ಇಲಾಖೆಯಿಂದ. ನೀವು ತರಬೇತಿ ಪಡ್ಕೊಂಡ್ರಿ? ಪಡ್ಕೊಂಡಿದ್ದೀವಿ. ತಂದೆಯವರು ರೇಷ್ಮೆ ಮಾಡ್ತಾ ಇದ್ರು? ಮಾಡ್ತಿದ್ರು ಸರ್. ಹಾಗೂ ಈಗ ಇಳುವರಿನಲ್ಲಿ ಏನು ವ್ಯತ್ಯಾಸ ಆಗಿದೆ ಸರ್? ಹಿಂದೆ 100 ಮರಿಗೆ 40-60 ಕೆಜಿ ಇಳುವರಿ ಬರ್ತಿತ್ತು, ಇವಾಗ 100 ಮರಿಗೆ 100 ಕೆಜಿ ಇಳುವರಿ ಬರುತ್ತೆ. ಮತ್ತೆ ಅವಾಗೆಲ್ಲ ಸ್ವಲ್ಪ ಬುಡಿಸಿ ಕತ್ತರಿಸಿ ಆಗ್ತಾ ಇದ್ದೋ, ಇವಾಗೆಲ್ಲ ರಂಬೆ ಪದ್ಧತಿ ಸ್ಟ್ಯಾಂಡ್ ಸಿಸ್ಟಮ್ ಎಲ್ಲ ಇರುತ್ತೆ. ಈಗ ಅನುಕೂಲ ಆಯ್ತು ನಿಮಗೆ? ಅನುಕೂಲ ಆಗುತ್ತೆ. ಈ ರೇಷ್ಮೆ ಸಾಕೋ ಮನೆ ಸಪ್ರೇಟ್ ಆಗಿ ಮಾಡ್ಕೊಂಡಿದೀವಿ ಒಂದನ್ನ, ಹಿಂದೆ ಮನೆ ಒಳಗಡೆನೆ ಮೇಯಿಸ್ತಾ ಇದ್ದು, ಇವಾಗ ಸಬ್ಸಿಡಿ ದರದಲ್ಲಿ ಇಲಾಖೆಯಿಂದ ಮನೆ ಕೊಟ್ಟರು, ಮನೆ ಕಟ್ಕೊಂಡಿದೀವಿ, ಮಾಡ್ತಾ ಇದೀವಿ. ಏನಿದೆ ವಿಸ್ತೀರ್ಣ ಎಷ್ಟಿದೆ? ಸರಿ 20-30 ಐತೆ. ಒಂದ್ ಸರಿಗೆ 100 100-120 ಮರಿ ಮೇಯಿಸ್ಬೋದು ಸರ್ ಇದ್ರಲ್ಲಿ. ಎಷ್ಟು ಖರ್ಚಾಯ್ತು ಇದೆಲ್ಲ ಮಾಡಿಕೊಳ್ಳೋದಕ್ಕೆ? ಸರ್ ಮನೆ ಮಾಡೋದಕ್ಕೆ ಅವತ್ತು 7 ವರ್ಷದಿಂದ 3-3.5 ಲಕ್ಷ ಖರ್ಚಾಗೈತೆ ಸರ್. ಸಹಾಯಧನ ಇತ್ತು? ಸಹಾಯಧನ ಇತ್ತು, ಅವತ್ತು 86,000 ಸಹಾಯಧನ ಇತ್ತು. ಇವತ್ತು ಏನೇ ಮಾಡ್ತೀನಿ ಅಂದ್ರೆ 2 ಲಕ್ಷ ಚಿಲ್ಲರೆ ಐತೆ ಸರ್. ಅದೇ ಮನೆ ನೀವೇನ್ ಖರ್ಚು ಮಾಡಿದ್ರಿ ಅದೆಲ್ಲ ವಾಪಸ್ ಬಂದಾಗಿದೆ ನಿಮ್ಗೆ? ಬಂದಾಗಿದೆ ಸರ್. ಅಲ್ವಾ, ಖಂಡಿತ ಬಂದಿದೆ. ರೇಷ್ಮೆ ಕೃಷಿ ನಿಮ್ ತಂದೆ ಕಾಲದಿಂದ ಮಾಡ್ತಿದ್ರು, ಮಾಡಿದ್ರಿ ನೀವು? ಅವರೇ ಹಾಕದ ಈ ತೆಂಗು ಅಡಿಕೆ ಮರಗಳೆಲ್ಲ ಎಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಇನ್ನು ನಿರಂತರವಾಗಿ ತರಕಾರಿ ನಿಮ್ಗೆ ಆಸಕ್ತಿ ಇದು, ಜೊತೆಗೆ ದುಡ್ಡು ಬರೋ ಅಂತ ಬೆಳೆ ಹೇಳಿ, ಯಾವೆಲ್ಲ ತರಕಾರಿ ಬೆಳಿತೀರಿ, ವರ್ಷದಲ್ಲಿ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ, ಯಾವ ಬೆಳೆಗಳು, ಎಷ್ಟು ತಳಿಗಳು ಹೇಳಿ ಇದೆಲ್ಲ. ಸರ್ ಇವಾಗ ಮೆಣಸ್ಕೆ ಬೆಳೀತಾ ಇದ್ದೀವಿ, ಮೆಣಸ್ಕೆಯಲ್ಲಿ ಬಂದು ಬಂಗಾರಮ್ ಅಂತೇಳಿ ಬೆಳೀತಾ ಇದ್ದೀವಿ, ಅದು ಒಳ್ಳೆ ಇಳುವರಿ ಬರ್ತೈತೆ. ಅದಾದಮೇಲೆ ಚೊಟ್ಟನ್ ತಡ್ನಿ ಪೈರು ಅಂತಾರೆ, ಅದನ್ನು ಬೆಳೀತಾ ಇದ್ದೀವಿ. ಅದಾದಮೇಲೆ ಬೀನ್ಸ್ ಬೆಳೀತಾ ಇದ್ದೀವಿ, ಕಿರಣ್ ಅಂತ ತಳಿ ಚೆನ್ನಾಗೈತೆ, ಇದೆಲ್ಲ ಮಾಡ್ತಾ ಇದೀವಿ ಸರ್, ಒಳ್ಳೆ ಇಳುವರಿ ಬರ್ತೈತೆ. ತರಕಾರಿ ಬೆಳೆಗಳು ನಿಮಗೆ ಕೈ ಹಿಡಿದಿದೆ? ಹಿಡಿದಿದೆ ಸರ್. ಈಗ ಒಂದೊಂದಾಗಿ ಮಾಡೋಣ. ರೇಷ್ಮೆ ಕೃಷಿಯಲ್ಲಿ ಒಂದು ಒಳ್ಳೆಯ ಇಳುವರಿ ಬೇಕು ಅಂದರೆ ಪ್ರಾರಂಭದಿಂದ ಹೇಳಿ, ನಿಮ್ಮ ಚಟುವಟಿಕೆಗಳು ಏನೆಲ್ಲ ಇರುತ್ತೆ, ಯಾರ್ಯಾರು ನಿಮಗೆ ಏನೆಲ್ಲ ಕೆಲಸಗಳಲ್ಲಿ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ ಮನೆಯಲ್ಲಿ? ಸರ್ ನಾವು ಚಾಕಿ ಸೆಂಟ್ರಿಂದ 2-5 ನಂತರ ಮರಿ ತಗೋಬರ್ತೀವಿ. ಇಲ್ಲಿ 4ನೇ ಹಂತದವರೆಗೆ ಏನು ಅಂತ ಕೆಲಸ ಇರಲ್ಲ ಸರ್. 4ನೇ ಹಂತದ ಮೇಲೆ ಪ್ರತಿ ಮನೆ ಅಪ್ಪ ಆಗಲಿ ಅಮ್ಮ ಆಗಲಿ ಮನೆಯವರಾಗಲಿ ಎಲ್ಲರೂ ಅದಕ್ಕೆ ಸಾತ್ ಕೊಡ್ತಾರೆ. ಹೇಳಿ ಏನು ಕೆಲಸಗಳಿರುತ್ತೆ ಸರ್? ಏನಿಲ್ಲ, ಸೊಪ್ಪು ಹಾಕೋದು, ಸೊಪ್ಪು ಕಟ್ ಮಾಡ್ಕೊಬಂದು ಸೊಪ್ಪು ಹಾಕೋದು, ಲಾಸ್ಟ್ 4ನೇ ಹಂತ ಕೊನೆಯಲ್ಲಿ ಹಣ್ಣು ಮರಿ ಎತ್ತಿ ಚಂದ್ರಿಕೆ ಬಿಡೋದು, ಮತ್ತೆ ಚಂದ್ರಿಕೆನ ಗೂಡು ಬಿಚ್ಚೋದು, ಈ ಥರ ಕೆಲಸಗಳಿರುತ್ತೆ ಸರ್. ಒಂದು ತಿಂಗಳಾಗುತ್ತಾ? ಇಲ್ಲ ಸರ್, 22 ದಿವಸಕ್ಕೆ ಕ್ರಾಪ್ ಮುಗಿಯುತ್ತೆ. ಕ್ರಾಪ್ ಮುಗಿಯುತ್ತೆ, ಆಮೇಲೆ ಒಂದು 15 ದಿನ ಬಿಡ್ತೀರಾ? 15-20 ದಿವಸ ಗ್ಯಾಪ್ ಇರುತ್ತೆ ಸರ್. ಹಾಗೆಲ್ಲ ಇಲ್ಲಿ ನಾವು ಈ ಸೋಂಕು ನಿವಾರಣೆ ಬಹಳ ಮುಖ್ಯ ರೈತರ ಕೃಷಿಯಲ್ಲಿ. ಹೇಳಿ ಸೋಂಕು ನಿವಾರಣೆಗೆ ನೀವು ಅನುಸರಿಸೋ ಕ್ರಮಗಳು, ಉಪಯೋಗಿಸೋದೆಲ್ಲ ಏನು? ಸರ್ ನಾವು ಇದು ಡಿಪಾರ್ಟ್ಮೆಂಟ್ ಇಂದಾನೆ ಕೊಡ್ತಾರೆ ಸರ್, ಅಸ್ತ್ರ ಆಗಲಿ ಡೆಕಾಲ್ ಆಗಲಿ ಇದೆಲ್ಲ. ಒಂದು ಡ್ರಮ್ಗೆ ಒಂದು ಅಸ್ತ್ರ ಹಾಕೊಂಡು ಅದನ್ನ 200 ಲೀಟ್ರಲ್ಲಿ ಸ್ಪ್ರೇ ಮಾಡಬೇಕು ಸರ್, ಮನೆಯೆಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಬೇಕು. ಆಮೇಲೆ ಗಾಳಿ ಬೆಳಕು ಆಡಕ್ಕೆ ಬಿಡಬೇಕು, ಗಾಳಿ ಬೆಳಕಾಡಕ್ಕೆ ನಂತರ ಗಾಳಿ ಬೆಳಕಾಡೋದಕ್ಕೆ ಬಿಡಬೇಕು 3 ದಿವಸದ ನಂತರ. ತಿಂದಿರಿಕೆಗಳು ಅವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು, ಬ್ಲೀಚಿಂಗ್ ಅಲ್ಲಿ ತೊಳ್ಕೋಬೇಕು ಎಲ್ಲನೂ. ಒಂದು ದಿವಸ ಉನಿ ಹಾಕ್ಬೇಕು ಬ್ಲೀಚಿಂಗ್ ಅಲ್ಲಿ, ಎಲ್ಲ ನೀಟಾಗಿ ಇಟ್ಕೋಬೇಕು ಸರ್. ಅದನ್ನ ನಿರಂತರವಾಗಿ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ, ಹಾಗಾದ್ರೆ ಕುಟುಂಬದ ಸದಸ್ಯರೆಲ್ಲರಿಗೂ ಈ ಕೆಲಸಗಳು ಗೊತ್ತಿದೆ. ಗೊತ್ತಿರುತ್ತೆ ಸರ್. ತರಬೇತಿ ಪಡ್ಕೊಂಡೆ ಅಂತ ಹೇಳಿದ್ರಲ್ಲ, ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡ್ರಿ ಅನಂತ್ ಕುಮಾರ್? ಸರ್, ತರಬೇತಿಗೆ ಹೋದಾಗ ನಾವು ಮೊದಲು ಕಾಲುವೆ ನೀರನ್ನ ಆಯಿಸ್ತಾ ಇದ್ದೋ. ತರಬೇತಿಗೆ ಹೋದಾಗ ಹನಿ ನೀರಾವರಿ ಮಾಡೋದ್ರ ಬಗ್ಗೆ ತಿಳ್ಕೊಂಡು, ಸಾವಯವ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತೆ ಮೊದಲೆಲ್ಲ ಎಲೆ ಬಿಡಿಸಿ ಮಾಡ್ತಾ ಇದ್ದೋ, ಅದನ್ನ ರಂಬೆ ಪದ್ಧತಿ ಮಾಡ್ಕೊಂಡಿದ್ದೀವಿ ತರಬೇತಿಲಿ. ಇದೆಲ್ಲ ಮಾಡ್ಕೊಂಡಿದ್ದೀವಿ. ಅನುಕೂಲ ಆಯ್ತು. ಅನುಕೂಲ ಆಯ್ತು. ಮಾರುಕಟ್ಟೆ ಬಗ್ಗೆ ಹೆಂಗನ್ಸುತ್ತೆ ಸರ್? ಮಾರುಕಟ್ಟೆ ಬಗ್ಗೆ ಹಿಂದೆ ಹಿಂಸೆ ಇತ್ತು ಸರ್, ಈಗೆಲ್ಲ ಈ ಬಿಡ್ ಮಾಡಿದ್ದಾರೆ. ಹಿಂದೆಲ್ಲ ದಳ್ಳಾಳಿಗಳ ಕೈವಾಡ ಇತ್ತು, ಈಗ ಆ ರೀತಿ ಎಲ್ಲ ಇಲ್ಲ, ಕಮ್ಮಿಯಾಗಿದೆ. ಹೋಸ ಬೆಳೆಗೆ ಎಷ್ಟು ಸಿಕ್ಕಿತ್ತು ನಿಮಗೆ ಧಾರಣೆ ಸರ್? ಹೋಸರಿ ಬೆಳೆಗೆ 100 ಸ್ವಲ್ಪ ಕಮ್ಮಿನೇ ತಂದಿದ್ದು. ಹೋದ ಬೆಳೆ ಒಂದು 60 ಮೊಟ್ಟೆ ತಂತು, 60 ಕೆಜಿ ಗೂಡಾಗಿತ್ತು, 400 ರೂಪಾಯಿ ಸಿಕ್ಕಿತ್ತು ಸರ್. ಈಗ ಎಷ್ಟು ನಿರೀಕ್ಷೆ ಇದೆ ಸರ್? ಈ ಸರಿ 100 ಮೊಟ್ಟೆಗೆ 100 ಕೆಜಿ ನಿರೀಕ್ಷೆ ಐತೆ ಸರ್. ರೇಟ್ ಒಂದು ಒಳ್ಳೆ ರೇಟು ಅಂದ್ರೆ ಲಾಭ ಅಂತ ಅನ್ಸಿದ್ರೆ ಎಷ್ಟು ಸಿಗ್ಬೇಕು ರೇಟ್ ಒಂದು ಕೆಜಿ ಸರ್? ರೈತನಿಗೆ 350 ಮೇಲೆ ಸಿಕ್ಕಿದ್ರೆ ಅದು ಒಳ್ಳೆ ರೇಟೇ ಸರ್. ಅಷ್ಟು ಕೆಲಸ ಇರುತ್ತೆ. ಕೆಲಸ ಇರುತ್ತೆ. 350 ಅಂತ ಬೇಕೇ ಬೇಕು ಸರ್ ರೈತನಿಗೆ. ನಿಮ್ ಹಿಪ್ಪನೇರಳೆ ಎಷ್ಟು ಕ್ಷೇತ್ರದಲ್ಲಿ ಬೆಳಿತೀರಿ ಸರ್? 20 ಕ್ವಿಂಟಲ್ ಬೆಳಿತೀವಿ. ಎಷ್ಟು ಹಳೆಯ ಗಿಡಗಳವೆಲ್ಲ ಸರ್? ಎಲ್ಲ 7 ವರ್ಷದ ಗಿಡ. ತೋಟ ಚೆನ್ನಾಗಿ ಮಾಡ್ಕೋಬೇಕು. ಹೌದು ಸರ್. ಅಂದ್ರೆ ನಿಮ್ಮ ಬೆಳೆ ಕ್ಷೇತ್ರಕ್ಕೆ ತಕ್ಕ ಹಾಗೆ 100 ಮರಿ ಸಾಕು ಅಂತ ನೀವು ಅಷ್ಟಕ್ಕೆ ನಾವು ಸಾಕು ಅಂತೇಳಿ ಇಟ್ಕೊಂಡಿದ್ದೀವಿ. ನಮ್ಮ ಮನೆ ಲೇಬರ್ಸ್ ಎಷ್ಟು ಜನ ಇದೀವಿ ಅಷ್ಟು ಜನಕ್ಕೆ ಸಾಕು ಅಂತೇಳಿ ಇಟ್ಕೊಂಡಿದ್ದೀವಿ. ಸೊಪ್ಪಿನ ಪ್ರಮಾಣ ಸಾಕಾಗುತ್ತೆ? ಸಾಕಾಗುತ್ತೆ ಸರ್. ಸೊಪ್ಪು ಜಾಸ್ತಿ ಮಾಡ್ಕೊಂಡಷ್ಟು ಅದ ನಿಮ್ಗೇನು ಪ್ರಯೋಜನಕ್ಕೆ ಬರಲ್ಲ. ಅಂದ್ರೆ ವೇಸ್ಟ್ ಏನಾಗಲ್ಲ, ಹೊರಗಡೆ ನಮ್ಮ ರೈತರುಗಳಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಬೇರೆಯವ್ರು ಕೊಡಬೇಕು. ಬೇರೆಯವ್ರು ಕೊಡಬಹುದು. ನಿಮಗೆ ಬೇಕಾದಷ್ಟು ನೀವು ಬೆಳ್ಕೊತಾ ಇದೀವಿ. ಹೇಳಿ, ಈಗ ಹಿಪ್ಪು ನೇರಳೆ ಗಿಡಗಳ ನಿರ್ವಹಣೆ ಯಾವ ತರ ಇರಬೇಕು, ಹೆಂಗ್ ಮಾಡೋದ್ರಿಂದ ನೀವು ಗುಣಮಟ್ಟದ ರೇಷ್ಮೆಯನ್ನ ನಾವು ಪಡ್ಕೋಬಹುದು ಸರ್? ವರ್ಷದಲ್ಲಿ 2 ಸರಿ ದನಿನ ಗೊಬ್ಬರ ಹಾಕ್ಬೇಕು ಸರ್. ಉಪ್ಪಿನಳೆ ತೋಟಕ್ಕೆ ಒಳ್ಳೆ ಉತ್ಕೃಷ್ಟ ಆದ ಸೊಪ್ಪು ಬರಬೇಕು ಅಂದ್ರೆ ಅತಿಯಾದ ರಾಸಾಯನಿಕ ಉಪಯೋಗಿಸ್ಬಾರ್ದು. ಸಾವಯವವಾಗಿ ನಾವು ಬೆಳ್ಕೋಬೇಕು ಸರ್. ಬೆಳೆದಾಗ ಒಳ್ಳೆ ಉತ್ಕೃಷ್ಟ ಆದ ಸೊಪ್ಪು ಬರುತ್ತೆ, ಒಳ್ಳೆ ಬೆಳೆನೂ ಬರುತ್ತೆ ಸರ್. ಈ ರೋಗ ಆತರದ ಏನೋ ನೀವು ಈ ರೇಷ್ಮೆಯಲ್ಲಿ ಕಂಡಿಲ್ವಾ ಸರ್? ರೋಗ ಬಂದೇ ಬರುತ್ತೆ ಸರ್. ರೋಗ ಇಲ್ದೇ ರೇಷ್ಮೆ ಮಾಡೋಕ್ಕಾಗಲ್ಲ. ಅದನ್ನ ನಮ್ಮ ಕೈಲಿರುತ್ತೆ, ನಾವು ನಿರ್ವಹಣೆ ಮಾಡ್ಕೊಂಡು. ಯಾವ ರೋಗ ನಿರ್ವಹಣೆ ಮಾಡಿದ್ರೆ? ಹಾಲು ಬರುತ್ತೆ ಸರ್, ಹಾಲು ಸಪ್ಪೆ ಬರುತ್ತೆ, ತೊಂಡೆ ಬರುತ್ತೆ, ಈ ರೀತಿ ಬರುತ್ತೆ. ವಾತಾವರಣದಲ್ಲಿ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಮನೆಯಲ್ಲಿ ವಾತಾವರಣ ನಾವು ಹದವಾಗಿ ಇಟ್ಕೋಬೇಕು. ಹೇಳಿ, ಹದವಾಗಿ ಇಟ್ಕೊಳ್ಳಿರೋದ್ರೆ ಹೆಂಗೆ ನಿರ್ವಹಣೆ ಹೆಂಗೆ ಮಾಡ್ತೀವಿ? ನಿರ್ವಹಣೆ ಅಂದರೆ ಸರ್, ಈಗ ಬೇಸಿಗೆ ಟೈಮಲ್ಲಿ ಮನೆ ಮೇಲೆ ನೀರು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರಿಂಕ್ಲೇರ್ ಇಟ್ಕೊಂಡು ಫಾಗ್ಗಳು ಹಾಕ್ಕೊಂಡು ಮನೇನ ಕೂಲ್ ಮಾಡ್ಕೋಬೋದು. ಇನ್ನು ಚಳಿಗಾಲದಲ್ಲಿ ಮನೆಗೆ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿಕೊಂಡು ಹೀಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಇದು ಮಾಡ್ಕೋಬೇಕು, ಅವೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಮುಂಚೆ ಮನೆ ಒಳಗಡೆನೆ ಮಾಡ್ತಾ ಇದ್ರಿ ಜನ ಜೊತೆ ವಾಸದ ಮನೇಲಿ ಮಾಡ್ತಾ ಇದ್ದ ಸುಣ್ಣ ಪ್ರತಿಯೊಂದು ಪ್ರತಿಯೊಬ್ರು ಮನೇಲಿ ಮಕ್ಕಳಿದ್ದಾಗ ತೊಂದರೆ ಆಗ್ತಾ ಇತ್ತು. ಇವಾಗ ಸಪ್ರೇಟ್ ಮನೆ ಇರೋದ್ರಿಂದ ಅದು ಯಾವ ರೀತಿ ಸಮಸ್ಯೆ ಇಲ್ಲ. ನೀವು ಮಾರುಕಟ್ಟೆನೂ ಸಹ ನಿಮಗೆ ತೃಪ್ತಿದಾಯಕವಾಗಿ ಸಿಗ್ತಾ ಇದೆ. ಒಳ್ಳೆ ರೇಟ್ ಸಿಗಬೇಕಾದ್ರೆ ಹೆಂಗೆ ಕಾಪಾಡಬೇಕು ಸರ್? ಒಳ್ಳೆ ರೇಟ್ ಸಿಗಬೇಕು, ಕೆಲವೊಂದು ಸಂದಿಗ್ಧ ಹಂತಗಳು ಅಂತ ಇರುತ್ತೆ, ಆ ಟೈಮಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು. ನಿಮ್ಮ ಪ್ರಕಾರ ಯಾವ್ದಾವ ಹಂತದಲ್ಲಿ ಜಾಸ್ತಿ ನಿಗಾ ಇಡಬೇಕು ಸರ್? ಒಳ್ಳೆ ರೇಟ್ ಸಿಗಬೇಕು ಅಂದ್ರೆ ಮೊದಲು ಸರ್ ನಾವು ತೋಟ ನಿರ್ವಹಣೆ ಮಾಡ್ಬೇಕು ಸರ್, ಮೊದಲನೇ ಪಾಯಿಂಟ್. ನಂತರ ಮರಿ ಸರ್, ತೋಟ ನಾವು ಎಷ್ಟು ನೀಟಾಗಿ ನೋಡ್ಕೋತೀವಿ ಅಷ್ಟು ನಮಗೆ ಬೆಳೆ ಗ್ಯಾರಂಟಿ ಇರುತ್ತೆ. ಈಗ ಸೊಪ್ಪೆಲ್ಲ ತರಕ್ಕೆ ಹೋಗೋದು ನೀವೇನೆ? ನಾವೇನೆ ಸರ್. ರೆಂಬೆ ಮುರ್ಕೊಂಡು ಬಂದು ಎಲ್ಲ ನಾವೇ ಕಟ್ ಮಾಡ್ಕೊಂಡು ಬಂದ್ರೆ ನಾವೇ ಹಾಕೋದು. ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಉಳಿದಿದ್ದು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗೆ ನಿಮ್ಮ ಮನೆ ಸರ್? ನಮ್ಮ ತಂದೆ ನಾವು ಸೊಪ್ಪು ತಂದು ಕೊಟ್ಟಂಗೆ ನಮ್ಮ ತಂದೆ ತಾಯಿನೂ ಸೊಪ್ಪು ಹಾಕೊಳ್ತಾರೆ. ಹಣ್ಣು ಮರಿ ಬಂದ ಟೈಮಲ್ಲಿ ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಅಕ್ಕ ಅವರೆಲ್ಲ ಹಣ್ಣು ಮರಿ ಎತ್ತಿ ಕೆಲಸ ಮಾಡ್ಕೊಳ್ತಾರೆ. ಕುಟುಂಬದವರೆಲ್ಲರೂ ಎಲ್ಲ. ಅನಂತಕುಮಾರ್, ಈಗ ತರಕಾರಿ ಬೆಳೆಗೆ ಬರೋಣ. ಒಟ್ಟಿನಲ್ಲಿ ನಿಮಗೆ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಿಂದ ಆದಾಯದ ಒಂದು ಅನುಕೂಲ ಇದೆ ಅಂತ ಅನ್ನಿಸ್ತು. ಅವಾಗ ಅವಾಗ ಕಾಲ ಕಾಲಕ್ಕೆ ದುಡ್ಡು ಸಿಗುತ್ತೆ ಅಂತ ಸಿಗುತ್ತೆ. ಹೇಳಿ, ಯಾವ್ಯಾವ ಬೆಳೆಗಳನ್ನ ತುಂಬಾ ಯಶಸ್ವಿಯಾಗಿ ಬೆಳೆದಿದ್ದೀರಿ ಈಗ ಸರ್? ಇವಾಗ ಬೀನ್ಸ್ ಮಾಡಿದ್ದೀವಿ, ಕಿರಣ್ ಅಂತ ತಳಿ, ಅದನ್ನ ಸಾವಯವದಲ್ಲೇ ಮಾಡ್ತಾ ಇದೀವಿ ಸರ್. ಸಾವಯವದಲ್ಲೇ ಮಾಡ್ತಾ ಇದೀವಿ, ಅದರಿಂದ ಒಳ್ಳೆ ಬೆಳೆ ಬರ್ತಾ ಇದೆ. ಈಗ ಸಾವಯವದಲ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಅಂದ್ರೆ ನೀವು ರಸಗೊಬ್ಬರ ಯಾವ್ದು ಹಾಕದೇ ಇಲ್ಲ, ಕೀಟನಾಶಕ ಆ ಥರದ ಏನು ಹಾಕಲ್ಲ ಸರ್? ಹಾಕೋದು ಕಮ್ಮಿ ಪ್ರಮಾಣ ಸರ್. ನಾವು ಜಾಸ್ತಿ ಯೂಸ್ ಮಾಡೋದು ಬೇವಿನೆಣ್ಣೆ ಯೂಸ್ ಮಾಡ್ತೀವಿ, ಹಸಿನ ಯೂಸ್ ಮಾಡ್ತೀವಿ. ಗಂಜಲಾನೇ ನೀವು ಬಳಕೆ ಮಾಡ್ತೀರಿ? ಬಳಕೆ ಮಾಡ್ತೀವಿ. ಅದಕ್ಕೆ ಹೆಂಗೆ ತಯಾರು ಮಾಡ್ಕೊಳ್ತೀರಿ, ಗಂಜಲಾನೇ ಹಾಕ್ತಿರೋ ಅಥವಾ ಅದನ್ನ? ಇಲ್ಲ ಸರ್, ಬೇವಿನ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನ ಸಿಂಪಡಿಸ್ಕೋತೀವಿ. ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಎಲ್ಲ ತರಕಾರಿಗೂ ಹಂಗಿಲ್ಲ? ಎಲ್ಲ ತರಕಾರಿಗೂ ಅದೇ ರೀತಿ. ಕೀಟನಾಶಕ ಅಂತ ಏನು ಅಂಗಡಿ ಹುಡ್ಕೊಂಡು ಹೋಗೋಂಗಿಲ್ಲ? ನಾ ಯಾಕೆಂದ್ರೆ ನಮಗೆ ರೇಷ್ಮೆ ಇರೋದ್ರಿಂದ ಜಾಸ್ತಿ ಕೀಟನಾಶಕ ಯೂಸ್ನೂ ಮಾಡೋಂಗಿಲ್ಲ ಸರ್, ಬಳಕೆನೂ ಮಾಡೋಂಗಿಲ್ಲ ಅದನ್ನು. ಅದರಿಂದ ನಾವು ಜಾಸ್ತಿ ಯೂಸ್ ಮಾಡೋದು ಗಂಜಲ ಮತ್ತು ಬೇವಿನ ಎಣ್ಣೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ತರಕಾರಿ ಬೆಳೆಗಳನ್ನ ಪ್ರತಿ ವರ್ಷವೂ ಇಷ್ಟು ಎಕರೆ, ಕಾಲು ಎಕರೆ, ಅರ್ಧ ಎಕರೆ, ಹತ್ತು ಕುಂಟೆ, ಇಪ್ಪತ್ತು ಕುಂಟೆ, ಕುಂಟೆ ಕುಂಟೆ ಲೆಕ್ಕದಲ್ಲಿ ಹಾಕೊಂಡು ಮಾಡ್ತಾ ಇರ್ತೀವಿ ಸರ್. ಚೇಂಜ್ ಮಾಡ್ತಾ ಇರ್ತೀರಿ? ಮಾಡ್ತಾ ಇರ್ತೀವಿ. ಕೋಸು ಬೆಳಿತೀವಿ, ಹೂಕೋಸು ಬೆಳಿತೀವಿ. ಒಂದು ಬೆಳೆ ಆದಮೇಲೆ ಆ ಮಣ್ಣಿನಲ್ಲಿ ಪೋಷಕಾಂಶಗಳು ಕಡಿಮೆ ಆಗಿರುತ್ತೆ, ಅದಕ್ಕೆಲ್ಲ ಹೆಂಗೆ ಮಾಡ್ತೀರಿ, ಮಣ್ಣು ಪರೀಕ್ಷೆ ಮಾಡಿಸ್ತೀರಾ, ಹೆಂಗೆ ಗೊತ್ತಾಗುತ್ತಾ? ಅಥವಾ ನೀವೇ ಒಂದು ಲೆಕ್ಕಾಚಾರದಲ್ಲಿ ಗೊಬ್ಬರ ಗಿಬ್ಬರ ಹಾಕ್ಬಿಡ್ತೀರಾ? ಸರ್, ರೈತರ ಲೆಕ್ಕ ಲೆಕ್ಕಾಚಾರದಲ್ಲಿ ಇರುತ್ತೆ ಸರ್, ಮಣ್ಣು ಪರೀಕ್ಷೆಗಂತೂ ಕಮ್ಮಿ. ಯಾಕೆಂದರೆ ಒಂದು ಗಿಡ ಹೇಳ್ಬೇಕಾದ್ರೆ ಅವ್ರಿಗೆ ಅಂದಾಜು ಆಗಿರುತ್ತೆ, ಗೊಬ್ಬರ ಐತೆ ಇಲ್ಲ, ಭೂಮಿಲಿ ಎಷ್ಟು ಪ್ರಮಾಣದಲ್ಲಿ ಐತೆ ಅನ್ನೋದು ಒಂದು ಅಂದಾಜು ಇರುತ್ತೆ. ಇಲ್ಲ, ಈಗ ನೀವು ಈ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಸಾವಯವ ಗೊಬ್ಬರ ಗೊಬ್ಬರ ಅಂತ ನೀವು ಹೇಳ್ತಾ ಇದ್ದೀರಿ, ಎಷ್ಟು ಮಟ್ಟಿಗೆ ಯಾವ ಎಲ್ಲ ಮೂಲಗಳು ಅಂತ ನಾನು ಕೇಳ್ತಾ ಇರೋದು? ಒಂದು ಕೊಟ್ಟಿಗೆ ಗೊಬ್ಬರ ಆಯ್ತು. ಒಂದು ಕೊಟ್ಟಿಗೆ ಗೊಬ್ಬರ ಆಯ್ತು ಸರ್. ರೇಷ್ಮೆದು ಎಲ್ಲ ರೇಷ್ಮೆ ಗೊಬ್ಬರನೂ ನಾವು ಎಲ್ಲ ಗೊಬ್ಬರ ಮಾಡ್ತೀವಿ, ಎಲ್ಲ ತ್ಯಾಜ್ಯ ಗೊಬ್ಬರ ಮಾಡ್ಕೊಳ್ತೀವಿ. ಈಗ ರೇಷ್ಮೆಯಲ್ಲಿ ಪ್ರತಿ ತಿಂಗಳು ನಮಗೆ ಒಂದು ಟ್ಯಾಕ್ಟರ್ ಗೊಬ್ಬರ ಆಗೇ ಆಗುತ್ತೆ ಪ್ರತಿ ತಿಂಗಳಿಗೆ. ಧನ್ಯ ಗೊಬ್ಬರ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಒಂದು ಕಡೆ ಶೇಖರಣೆ ಮಾಡಿಕೊಂಡು 6 ತಿಂಗಳಿಗೊಂದ್ಸರಿ ಅದನ್ನು ಜಮೀನಿಗೆ ಹಾಕ್ಕೊಳ್ತೀವಿ. 6 ತಿಂಗಳಿಗೆ ಅದು ಎಲ್ಲ ಫುಲ್ ಎಲ್ಲ ಟೈಪ್ ಆಗುತ್ತೆ. ಒಂದ್ಸರಿ ರೇಷ್ಮೆ ಗೊಬ್ಬರನ ತೊಗೊಂಡೋಗಿ ಒಂದು ಕಡೆ ಹಾಕ್ದಾಗ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅದೆಲ್ಲ 6 ತಿಂಗಳಲ್ಲಿ ಮಾಮೂಲಿ ಗೊಬ್ಬರ ರೀತಿ ಆಗುತ್ತೆ ಅದು. ಈಗ ತರಕಾರಿ ಎಲ್ಲ ನೀವಾಗ್ರೆ ಮಾರಾಟ ಮಾಡುವಾಗಲೂ ಇದು ಸಾವಯವ ಅಂತ ಹೇಳ್ಬಿಟ್ಟು ಮಾಡ್ತೀರಾ, ಅದು ಹೆಂಗೆ ಸರ್? ಸಾವಯವ ರೇಟ್ ಸಿಗುತ್ತಾ ಅಥವಾ ಮಾಮೂಲಿ ಮಾಮೂಲಿ ತರಕಾರಿ ಥರನೇ ಮಾರ್ತೀರಾ, ಹೆಂಗೆ? ಇಲ್ಲ ಸರ್, ಮಾಮೂಲಿ ತರಕಾರಿ ಈ ಥರನೇ ಮಾಡ್ತೀವಿ. ಆದರೂ ಅವ್ರಿಗೆ ಕಾಣಿಸುತ್ತೆ, ಒಂದು ಕ್ವಾಲಿಟಿ ಕಾಣಿಸುತ್ತೆ, ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ನಮಗೆ. ಹಂಗಾಗಿ ಬೇರೆಯವ್ರಿಗಿಂತ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ರೇಟ್ ಸಿಗುತ್ತೆ ಸರ್. ಎಲ್ಲಿ ತಗೊಂಡೋಗ್ತೀರಿ ಮಾರಾಟಕ್ಕೆ ಇದೆಲ್ಲ? ಸರ್, ನಾವು ಇಲ್ಲೇ ಹೆಬ್ಬಾಳ, ನಮ್ಮ ಹೆಬ್ಬಾಳ ಹೋಬಳಿಲಿ ಕೇಂದ್ರ ಐತೆ ಮಾರಾಟ ಕೇಂದ್ರ, ಅಲ್ಲಿ ತಗೊಂಡೋಗ್ತೀವಿ ಸರ್. ನೇರವಾಗಿ ನೀವು ಗ್ರಾಹಕರಿಗೆ ಮಾರಾಟ ಮಾಡಿದ್ದಿಲ್ಲ? ಇಲ್ಲ ಸರ್, ನಾವು ಮಾಡಿದ್ದಿಲ್ಲ. ಅಲ್ಲೇನು ಸಿಗುತ್ತೆ ನಿಮ್ಗೆ ಅದು ಪರವಾಗಿಲ್ಲ ಅನ್ಸುತ್ತೆ? ಪರವಾಗಿಲ್ಲ ಅನ್ಸುತ್ತೆ. ಯಾವ ಹಂಗಾಮಿನಲ್ಲಿ ಯಾವ ತರಕಾರಿ ಹಾಕಿದ್ರೆ ಬೇಡಿಕೆ ಬರುತ್ತೆ, ಇದನ್ನಾರು ಅಧ್ಯಯನ ಮಾಡಿ ಆ ಪ್ರಕಾರ ಲೆಕ್ಕಾಚಾರ ಮಾಡಿದ್ದು ಉಂಟಾ? ಸರ್, ಆ ಥರ ಏನು ನಾವು ತರಕಾರಿ ಮಾಡಬೇಕಾದ್ರೆ ಮಾಡೋಕ್ಕೋಗಲ್ಲ. ಒಂದು ಬ್ಯಾಚ್ ಮುಗಿದಾಗ ಒಂದು ಬ್ಯಾಚ್ ಮಾಡ್ಕೊಂಡು ಹೋಗ್ತೀವಿ. ಈ ಟೈಮಲ್ಲಿ ಕೋಸ್ ಮಾಡ್ತೀವಿ, ಕೋಸ್ ಮಾಡಿದಾಗ ಈಗ ರೈಟ್ ಇರಲ್ಲ, ಅದನ್ನು ಕಂಪೇರ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಸೀಸನ್ ಇದು ಬರುತ್ತೆ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಹೌದು. ನಿಮ್ಮ ಆದಾಯದ ಮೂಲ ಹಾಗಾದರೆ ಒಂದು ರೇಷ್ಮೆ, ರೇಷ್ಮೆ ಮತ್ತು ತರಕಾರಿ, ತರಕಾರಿ ಮತ್ತು ಹಸು ಸಾಕಾಣಿಕೆ, ಎರಡು ಹಸು ಇದ್ದಾವೆ. ಅದನ್ನು ನಾವು ಹಾಲನ್ನ ಡೈರಿಗೆ ಹಾಕ್ತಾ ಇದ್ದೀವಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಈಗ? 5 ಜನ ಇದ್ದೀವಿ ಸರ್. 5 ಜನ. ಮಗಳು ಎಷ್ಟು ವರ್ಷ? ಮಗಳು 7 ವರ್ಷ ಸರ್. ಸ್ಕೂಲ್ ಹೋಗ್ತಾಳೆ? ಇಲ್ಲ, ಇದಕ್ಕೆ ಕೋವಿಡ್ ಇರೋದ್ರಿಂದ ಆನ್ಲೈನ್ ಕ್ಲಾಸಲ್ಲಿ ಇದ್ದಾರೆ. ಆನ್ಲೈನ್ ಕ್ಲಾಸಲ್ಲಿ. ಒಟ್ಟಿನಲ್ಲಿ ಕೃಷಿ ಸಾವಸಾನೆ ಬೇಡ, ಬೇರೆ ಏನೋ ಕೆಲಸ ಹುಡುಕೊಂಡು ಅಂತ ಬೆಂಗಳೂರು ಹೋದವ್ರು ನೀವು ಅನಂತ್ ಕುಮಾರ್? ಹೌದು ಸರ್. ಪುನಃ ವಾಪಸ್ ಬಂದ್ರಿ? ಹೌದು. ನಾವು ಬಂದ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ ತಿರುಗಿ ನೋಡಿದಾಗ? ಸರ್, ಇದು ತೃಪ್ತಿ ಅನಿಸ್ತಾ ಇದೆ ಸರ್, ಒಂದು ಆರೋಗ್ಯ ದೃಷ್ಟಿಯಲ್ಲಿ ಆಗಲಿ ಮತ್ತೊಂದರಲ್ಲಿ ಆಗಲಿ. ಇಲ್ಲಿ ಸರ್ ಮನೇಲಿ ಏನೂ ಇಲ್ಲ ಅಂದ್ರೆ ಊಟ ಮಾಡ್ಕೊಂಡಿರ್ಬೋದು, ಅಲ್ಲಿ ಮನೇಲಿ ಏನೂ ಇಲ್ಲ ಅಂದ್ರೆ ಹಸ್ಕೊಂಡಿರ್ಬೇಕು ಸರ್, ಏನೂ ಮಾಡೋಕ್ಕಾಗಲ್ಲ. ಸಿಟಿ ಇಲ್ಲಿ ಹಳ್ಳಿ ಎಂದಾಗ ಯಾರು ಬೆಂಬಲಕ್ಕೆ ಬಂದೇ ಬರ್ತಾರೆ, ಸಿಟಿಲಿ ಆ ರೀತಿ ಬರಲ್ಲ. ಯಾಕೆಂದ್ರೆ ನಾವು ಅನ್ಭೋಗಿಸಿರೋದು ಸಿಟಿಯಲ್ಲಿ. ಅದು ಕೃಷಿಯಲ್ಲಿ ನಂಬಿ ಆರಾಮಾಗಿ ಜೀವನ ಕಂಡ್ಕೋಬಹುದು. ಕಂಡ್ಕೋಬಹುದು ಸರ್. ಈ ಹಸುಗೆ ಬೇಕಾದ ಮೇವು ಎಲ್ಲ ಬೆಳ್ಕೋತೀರಾ ನೀವು? ಬೆಳ್ಕೋತೀವಿ ಸರ್, ಫಾರ್ಮಲ್ಲಿ ಬೆಳ್ಕೋತೀವಿ, ಜೋಳದ ಕಡ್ಡಿ ಬೆಳ್ಕೋತೀವಿ, ತೋಟದೊಳಗಡೆ ಎಲ್ಲ ಬೆಳ್ಕೋತೀವಿ ಸರ್. ತೋಟದಲ್ಲಿ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ದೃಷ್ಟಿಯಿಂದ ಹಸಿರು ಗೊಬ್ಬರ ಮಾಡೋದು ಅದು ಏನಾದ್ರು ಬಳಕೆ ಮಾಡ್ತೀರಾ ಹೆಂಗೆ? ಮಾಡ್ತೀವಿ ಸರ್, ಹಸಿರು ಗೊಬ್ಬರ ಮಾಡ್ತೀವಿ, ದನಂಚಿ ಹಾಕ್ತೀವಿ, ಹುರುಳಿ ಸೊಪ್ಪು ಚೆಲ್ತೀವಿ, ಸೆಣಬು ಹಾಕ್ತೀವಿ, ಮಾಡ್ತೀವಿ ಸರ್. ಪ್ರತಿನಿತ್ಯ ತರಕಾರಿ ಮಾಡೋದ್ರಿಂದ ಅವಾಗ ಅವಾಗ ಒಂದೊಂದು ಬ್ಯಾಚ್ ನಾವು ಅದನ್ನು ಮಾಡ್ಕೊಳ್ಳೇಬೇಕು ಸರ್. ಕೆಲವೊಂದ್ ಟೈಮ್ ನರ್ಸರಿ ತರ್ತೀವಿ, ಒಂದೊಂದ್ ಟೈಮ್ ನಾವು ಮಾಡ್ಕೊಳ್ತೀವಿ ಸರ್, ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಒಂದ್ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಸಾಮಾನ್ಯವಾಗಿ ನೀವು ಈ ರೇಷ್ಮೆ ಆಗ್ಬೋದು ಅಥವಾ ಹೈನುಗಾರಿಕೆ ಆಗ್ಬೋದು ಇಲ್ಲ ಅಂದ್ರೆ ಈ ತೋಟಗಾರಿಕೆ ಬೆಳೆಗಳಾಗ್ಬೋದು ಈ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತೀರಿ ಸರ್? ರೇಷ್ಮೆಗೆ ದಿನನಿತ್ಯ 2-3 ಅವರ್ಸ್ ಸಾಕು ಸರ್, ರೇಷ್ಮೆ ಮಾಡ್ಬೇಕು ಅಂದ್ರೆ.

ಸಂತೋಷವಾಗಿದ್ದೀರಾ ಒಟ್ಟಿನಲ್ಲಿ? ಸಂತೋಷವಾಗಿದ್ದೀವಿ ಸರ್. ನೆಮ್ಮದಿ ಆಗಿರ್ಬೋದು ಜೀವನದಲ್ಲಿ? ಇರ್ಬೋದು ಸರ್, ರೈತರ ಜೀವನದಲ್ಲಿ ನೆಮ್ಮದಿ ಆಗಿರ್ಬೋದು, ಅಳವಡಿಸ್ಕೋಬೇಕು ಸರ್, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಆಮೇಲೆ ಎಷ್ಟು ಖರ್ಚು ವೆಚ್ಚ ಆಯಿತು ಇದೆಲ್ಲ ಲೆಕ್ಕ ಇಟ್ಕೊಳ್ಳೋದು ಅದೆಲ್ಲ ಉಂಟಾ? ಸರ್, ಖರ್ಚು ಈಗ ರೈತರಿಗೆ 100,000 ಆದಾಯ ಬಂತು ಅಂದರೆ ಅದರಲ್ಲಿ ಸರ್ 25,000-30,000 ಖರ್ಚಿರುತ್ತೆ ಸರ್. ನಿಮ್ಮ ಲೆಕ್ಕಾಚಾರ ಆ ಥರ? ನಮ್ಮ ಲೆಕ್ಕಾಚಾರ ಆ ರೀತಿ, ನಾವೇ ಮನೆ ಜನಗಳೇ ಮಾಡ್ಕೊಂಡು ಹೋಗೋದ್ರಿಂದ. ಹೊರಗಡೆಯಿಂದ ಲೇಬರ್ ಕರ್ಕೊಂಡ್ಬಂದು ಮಾಡ್ತೀವಿ ಅಂದರೆ 50,000-60,000 ಖರ್ಚು ಬರುತ್ತೆ. ಉಳಿಯೋದು ರೈತರಿಗೆ 20,000-30,000 ಉಳಿಯುತ್ತೆ ಅಷ್ಟೇ. ಅದೇ ನೀವು ಹೇಳಿದ ಕುಟುಂಬದ ಬೇರೆ ಸದಸ್ಯರು ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ, ಆದಾಯನೂ ಉಳಿ ಮಾಡಬಹುದು. ಜೀವನ ಚೆನ್ನಾಗಿದೆ ಅನ್ಸುತ್ತ? ಈಗ ಚೆನ್ನಾಗಿದೆ ಸರ್, ಆರೋಗ್ಯವಾಗಿಯೂ ಐತೆ, ಚೆನ್ನಾಗೂ ಐತೆ ಸರ್. ಖುಷಿ ಇದೆ ನಿಮಗೆ? ಖುಷಿ ಇದೆ. ಒಳ್ಳೇದು ಅನಂತಕುಮಾರ್, ಇದುವರೆಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಿ. ಕಾರ್ಯಕ್ರಮ ಕೇಳ್ತಿರೋರಿಗೆ ಅನ್ನಿಸ್ತಿರುತ್ತೆ ನಾವು ಅನಂತಕುಮಾರ್ ಅವ್ರ ಹತ್ರ ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾವಿರ ಹೇಳ್ಬಿಡಿ. ನಮ್ಮ ದೂರವಾಣಿ ಸಂಖ್ಯೆ 9844444449. ಒಳ್ಳೇದು ಅನಂತಕುಮಾರ್, ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಬರೋ ದಿನಗಳಲ್ಲಿ ಇನ್ನೂ ನಿಮಗೆ ಯಶಸ್ಸು ಸಿಗಲಿ. ಸಾವಯವ ಕೃಷಿಯಲ್ಲಿ ಏನೆಲ್ಲ ಅನುಕೂಲತೆಗಳಿದೆ ಅಂತ ನಿಮ್ಮ ಮಾತಿನಲ್ಲಿ ಗೊತ್ತಾಗಿದೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಳ್ಳೆಯ ಮಾರುಕಟ್ಟೆನೂ ಸಹ ನೀವು ಬೆಳೆದಂಥ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಹ ಸಿಗ್ತಾ ಇದೆ. ಇದು ಸಹ ಹಿಂಗೆ ಮುಂದುವರಿಲಿ, ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ರೇಷ್ಮೆ ಹಾಗೂ ತರಕಾರಿ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ದೊಡ್ಡ ಕೆಂಪೇಗೌಡನ ಕೊಪ್ಪಲಿನ ಕೃಷಿಕ ಕೆಸಿ ಅನಂತಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಜಾನುವಾರು ವಿಮಾ ಯೋಜನೆಯ ಸೌಲಭ್ಯಗಳನ್ನು ಕುರಿತು ಮೈಸೂರು ವಿಭಾಗದ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವೆಗಳ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ, ವಸುಂಧರೆಯ ಹುಮೈಯಲ್ಲಿ ಹೊನ್ನಾರು ಕೂಡಿದೆ. ಸೆವ ಬಿಸಿಲು ಮಾಗಿರುವಲ್ಲಿ ಮಂದಹಾಸ ಕೂಡಿದೆ, ಹಸಿದ ರೈತ ಸಂಕುಲದಲ್ಲಿ ಹೊಸ ಆಸೆ ಹಾಡಿದೆ.